ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದೊಳಗೆ ಗುಲಾಬಿ ಬೇಸಾಯ ಕುರಿತು ಮುನಿರಾಬಾದಿನ ತೋಟಗಾರಿಕೆ ಮಹಾವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಹರ್ಷವರ್ಧನ್ ಎಂ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗುಲಾಬಿ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದಿನ ತೋಟಗಾರಿಕಾ ಮಹಾವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಹರ್ಷವರ್ಧನ್ ಎಂ ಅವರು. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್, ಸ್ವಾಗತ. ಸರ್, ಬಹಳ ಮುಖ್ಯವಾಗಿ ರೈತರು ಆರ್ಥಿಕ ಲಾಭವನ್ನು ತಂದುಕೊಡುವಂಥ ಕೃಷಿ ಕಡೆಗೆ ಹೋಗ್ತಾ ಇರ್ತಾರೆ, ಅಂಥದ್ರಲ್ಲಿ ಈ ಪುಷ್ಪ ಕೃಷಿಯು ಒಂದು. ಈ ಪುಷ್ಪ ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಗುಲಾಬಿ ಬೆಳೆಯುವಂಥ ರೈತರು ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲೂ ಸಹಿತ, ಮಾರುಕಟ್ಟೆಯಲ್ಲಿ ಅದಕ್ಕೆ ಹೆಚ್ಚು ಬೇಡಿಕೆಯೂ ಸಹಿತ ಇದೆ ಅನ್ನುವಂಥಕ್ಕಂಥದ್ದು. ಈ ಗುಲಾಬಿ ಬೇಸಾಯ ಅಂತಕ್ಕಂಥದ್ದು ಬೇರೆ ಹೂಗಳಿಗೆ ಹೋಲಿಸಿದರೆ ಏನು ವಿಶೇಷ ಮತ್ತು ಏನು ಪ್ರಯೋಜನ ಸರ್? ಸರ್, ಇದು ಗುಲಾಬಿ ಅನ್ನೋದು ಒಂದು ಬಹುವಾರ್ಷಿಕ ಬೆಳೆ. ಅಂದರೆ ಬೇರೆ ಒಂದು ಹೂವಿನ ಬೆಳೆಗಳಿಗೆ ನಾವು ಹೋಲಿಸ್ಕೊಂಡ್ರೆ ಅಂದರೆ ಬಹುತೇಕ ಎಲ್ಲದೂ ಕೂಡ ವಾರ್ಷಿಕ ಬೆಳೆಗಳಾಗಿರ್ತವೆ. ಅಂದರೆ ಇವತ್ತು ನೆಟ್ಟಿದ್ರೆ ಇನ್ನೊಂದು 5-6 ತಿಂಗಳು ಬಿಟ್ಟು ಮತ್ತೆ ಅದನ್ನು ತೆಗಿಬೇಕಾಗುತ್ತೆ. ಮತ್ತೊಂದು ಸತಿ ನಾವು ಬೀಜ ಹಾಕಿ ಮತ್ತೆ ಸಸಿಗಳನ್ನ ಮಾಡಿ ಮತ್ತೆ ಮಾಡುವಂಥದ್ದು. ಅಂದರೆ ಸ್ವಲ್ಪ ಜಾಸ್ತಿ ಕೂಲಿ ಆಳುಗಳನ್ನ ಜಾಸ್ತಿ ಕೇಳುವಂಥ ಬೆಳೆಗಳಾಗಿರ್ತವೆ. ಅದೇ ಈ ಮಲ್ಲಿಗೆ ಆಗಿರ್ಬೋದು ಅಥವಾ ಗುಲಾಬಿ ಆಗಿರ್ಬೋದು, ಇವೆಲ್ಲ ಹೇಗೆ ಅಂತಂದ್ರೆ ಬಹುವಾರ್ಷಿಕಗಳು ಬೆಳೆ ಆಗಿರೋದ್ರಿಂದ ಅಂದ್ರೆ ಒಂದು ಸತಿ ನೆಟ್ರೆ ರೈತ ಗುಲಾಬಿನ ತೋಟನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 8-10 ವರ್ಷದ ತನಕ ಅವನು ಇಳುವರಿ ಪಡಿತಾ ಹೋಗ್ಬೋದು. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಏನು ಅಂತ ಅಂದ್ರೆ, ಈಗ ನೀವು ಚೆಂಡು ಹೂವ ತಗೊಳ್ಳಿ. ಚೆಂಡು ಹೂವ ಹೆಂಗೆ ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ 80 ರೂಪಾಯಿ ಅಥವಾ 100 ಅಥವಾ 150 ರೂಪಾಯಿ ಕೆಜಿ ತನಕನು ಹೋಗುತ್ತೆ. ಹಬ್ಬ ಹರಿದಿನಗಳಿಲ್ಲ ಅಂತ ಅಂದ್ರೆ 20 ರೂಪಾಯಿ ಕೇಳೋರು ಇರೋದಿಲ್ಲ. ಹಾಗಾಗಿ ಗುಲಾಬಿ ನೀವು ಹೋಲಿಸ್ಕೊಂಡ್ರೆ ಈಗ ನಾವೇನು ಮಾರುಕಟ್ಟೆ ಬೆಲೆಗಳಲ್ಲಿ ಏರಿಳಿತ ತುಂಬಾ ಕಡಿಮೆ. ಹಾಗಾಗಿ ರೈತರಿಗೆ ಇವನ್ ಆಫ್ ಸೀಸನ್ ಅಂತ ಹೇಳ್ತೇವೆ, ಅಂದ್ರೆ ಯಾವುದೇ ಹಬ್ಬ ಹರಿದಿನಗಳು ಇಲ್ಲದ ಟೈಮಲ್ಲೂ ಕೂಡ ಅವರಿಗೆ ಅಂತ ಲಾಸ್ ಏನಾಗೋದಿಲ್ಲ. ಸೊ ಅಂದ್ರೆ ಯಾವಾಗ್ಲೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರ್ತದೆ, ದರದಲ್ಲಿ ಏರುಪೇರು ಹೆಚ್ಚಿನ ಆಗುತ್ತೆ. ಅಂತ ಏರುಪೇರು ಹೆಚ್ಚಾಗೋದಿಲ್ಲ. ಇವನ್ ಕೆಳಗಿದ್ರು ಕೂಡ ಅದು ಲಾಭನೇ ರೈತರಿಗೆ. ಇದು ಮೇಜರ್ ಅವರಿಗೆ ಅಡ್ವಾಂಟೇಜ್ ಬೆಳೆಯೋದು. ಗುಲಾಬಿ ಬೆಳೆಯಲಿಕ್ಕೆ ಅಂದ್ರೆ ಹವಾಮಾನ ಮಣ್ಣು ಯಾವುದು ಸೂಕ್ತವಾಗಿರ್ಬೇಕು ಅಂತ ಹೇಗಿರ್ಬೇಕು? ಸರ್, ಗುಲಾಬಿ ಸೂರ್ಯನ ಕಿರಣವನ್ನು ಪ್ರೀತಿಸುವಂತ ಗಿಡ. ಅಂದ್ರೆ ಇದನ್ನ ಯಾವುದೇ ಹಣ್ಣಿನ ಬೆಳೆಗಳ ನಡುವೆ ಆಗಿರ್ಬೋದು ಅಥವಾ ತೆಂಗಿನ ತೋಟದ ನಡುವೆ ಆಗಿರ್ಬೋದು ಅಥವಾ ಮತ್ತೊಂದ ತೋಟದ ನಡುವೆ ಆಗ್ಲೇ ಕೂಡುದು. ಯಾಕಂದ್ರೆ ಇದು ಸೂರ್ಯನ ಕಿರಣನ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಇದು ಕೇಳುತ್ತೆ. ಅಂದ್ರೆ ಇದನ್ನ ಅಂತರ ಬೆಳೆಯಾಗಿ ಇದನ್ನ ಬೆಳಿಬಾರದು. ಸುಮಾರು ಜನ ಈ ತಪ್ಪನ್ನು ಮಾಡ್ತಾರೆ. ಅಂದ್ರೆ ಒಂದು ಯಾವ್ದೋ ಟೀಕು ಅಥವಾ ಮಹಾಗನಿ ಹಾಕಿರೋದ್ದು ಅಥವಾ ಹಣ್ಣಿನ ಬೆಳೆಗಳು ಹಾಕಿರುವಂಥದ್ದು ಅದ್ರ ನಡುವೆ ಬೆಳೆದು ಬಿಡ್ತಾರೆ. ಇಳುವರಿ ಬರ್ತಾ ಇಲ್ಲ, ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಸಮಸ್ಯೆಗಳನ್ನ ಹೇಳ್ಕೊಂತ ಬರ್ತಾರೆ. ಅಂದ್ರೆ ಇದೆಲ್ಲದಕ್ಕೂ ಮೂಲ ಏನು ಅಂತ ಅಂದ್ರೆ ಇದೊಂದು ಅರ್ಥ ಮಾಡ್ಕೋಬೇಕು, ಅದು ಸೂರ್ಯನ ಕಿರಣಗಳನ್ನ ಪ್ರೀತಿಸುವಂತ ಗಿಡ. ಬಯಲಲ್ಲಿದ್ದಷ್ಟು ಒಳ್ಳೇದು. ಸಿಂಗಲ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಏಕ ಬೆಳೆ ಪದ್ಧತಿಯಲ್ಲಿ ಇದನ್ನ ಬೆಳೆಯಬೇಕಾಗುತ್ತೆ. ಒಂದು ಎರಡನೇದಾಗಿ ಈ ಉಷ್ಣಾಂಶದ ಬಗ್ಗೆ ಮಾತಾಡಿದ್ರೆ, ಈ ಅತಿಯಾದ ಉಷ್ಣಾಂಶ ಇದಕ್ಕೆ ಒಳ್ಳೇದಲ್ಲ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗಿರುವಂತದ್ದು ಅಥವಾ ಹ್ಯುಮಿಡಿಟಿ ಅಂತ ಏನ್ ಹೇಳ್ತೀವಿ, ವಾತಾವರಣದಲ್ಲಿರೋ ತೇವಾಂಶ ಅಂತ ಏನ್ ಹೇಳ್ತೀವಿ, ಅತಿ ಆಗಿರಬಾರದು. ಈಗ ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಬಹುತೇಕ ಎಲ್ಲಾ ಟೈಮಲ್ಲೂ ಇದು ಬಹಳ ಸೂಕ್ತ. ಅಂದ್ರೆ ಅತಿಯಾದ ಬಿಸಿಲು ಇದ್ದಾಗ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಡಲ್ ಆಗುತ್ತೆ, ಅದು ಸರ್ವೇ ಸಾಮಾನ್ಯ. ಆಮೇಲೆ ಇನ್ನು ಮಣ್ಣಿನ ಬಗ್ಗೆ ನಾವು ಮಾತಾಡೋದಾದ್ರೆ, 6-6.5 or 7 ತನಕ ರಸಸಾರ ಇದ್ರೆ, ಅಂದ್ರೆ pH ಅಂತ ನಾವೇನ್ ಹೇಳ್ತೇವೆ, ಅದು 7 pH ಇದ್ರೆ ಬಹಳ ಒಳ್ಳೇದು. ರೈತರು ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದ್ ವೇಳೆ ಉಪ್ಪಿನಂಶ ಜಾಸ್ತಿ ಇತ್ತು ಅಂದ್ರೆ 7.5-8 ಮೇಲ್ಪಟ್ಟೆ ಏನಾದ್ರು ಇತ್ತು ಅಂತ ಅಂದ್ರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅದನ್ನ ರಸಸಾರನ 7 ಇಳಿಸಿ ಅವನ್ನ ಗಿಡಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ರೈತರು ಮಣ್ಣು ಪರೀಕ್ಷೆ ಮಾಡ್ತದೆ ಮುಂದಾದ್ರು ಅಂದ್ರೆ ಏನೇನ್ ಸಮಸ್ಯೆಗಳು ಎದುರಿಸಬಹುದು? ಸರ್, ಮಣ್ಣು ಪರೀಕ್ಷೆ ಮಾಡದಲೇ ಮುಂದಾದ್ರು ಅಂತ ಅಂದ್ರೆ, ಈಗ ಗುಲಾಬಿ ಬೆಳೆ ನಾಟಿ ಮಾಡ್ತಾರೆ, ಒಂದು 2-3 ತಿಂಗಳು ಬಹಳ ಚೆನ್ನಾಗಿ ಬೆಳೆಯುತ್ತೆ, ಖುಷಿ ಆಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ. ಗಿಡ ಕುಬ್ಜವಾಗಿ ಬೆಳೆಯುತ್ತೆ ಅನ್ನೋದು ಒಂದು. ಇನಿಷಿಯಲಿ ಬೆಳೆದ್ ಬಿಡುತ್ತೆ, ಯಾಕಂದ್ರೆ ನಾವು ಅದ್ರದ್ದು ಬೇರಿನ ಸುತ್ತ ಮಣ್ಣೇನಿರುತ್ತೆ ಅದ್ರ ಸಮೇತ ನಾವು ನಾಟಿ ಮಾಡಿದಾಗ ಅದು ಸುತ್ತ ಮಣ್ಣಿರುತ್ತೆ, ಅದರಲ್ಲಿ ಹೆಂಗೋ ಸಂಭವ ಬೆಳೀತಾ ಹೋಗುತ್ತೆ. ಬಟ್ ಆಮೇಲೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಪಿ ಎಚ್ ಅಂದ್ರೆ ರಸಸಾರ ಅತಿ ಹೆಚ್ಚು ಇರೋದ್ರಿಂದ ಎಲ್ಲಾ ಪೋಷಕಾಂಶಗಳು ಅದಕ್ಕೆ ಸಿಗೋದಿಲ್ಲ. ನಾವು ಕೊಟ್ಟಿರೋಂತ ಗೊಬ್ಬರ ಎಲ್ಲ ನಾವೇನು ಮಣ್ಣಿಗೆ ಪೂರೈಕೆ ಮಾಡ್ತೀವಲ್ಲ, ಸಾರಜನಕ, ರಂಜಕ, ಪೊಟ್ಯಾಶ್, ಸಮ ಪ್ರಮಾಣದಲ್ಲಿ ನಾವೆಷ್ಟು ಕೊಡ್ತೀವಲ್ಲ, ಅದು ಯಾವುದು ಕೂಡ ಅದಕ್ಕೆ ಲಭ್ಯವಾಗಿರೋದಿಲ್ಲ. ಕೆಲವೊಂದು ಯಥೇಚ್ಛವಾಗಿ ಸಿಕ್ಕರೆ ಕೆಲವೊಂದು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದ್ರೆ ಪೋಷಕಾಂಶ ಏನಿರುತ್ತೆ ಗಿಡಗಳಿಗೆ ಸಿಗೋದೇ ಇಲ್ಲ. ಅಂದ್ರೆ ಮೂಲ ಕಾರಣ ಏನು ಅಂದ್ರೆ ರಸಸಾರ ಜಾಸ್ತಿ ಇರುತ್ತೆ. ಜಾಸ್ತಿ. ಸೊ ಹಾಗಾಗಿ ರೈತರು ಆದಷ್ಟು ಈ ತರದ ವೈಜ್ಞಾನಿಕ ಪದ್ಧತಿ ಒಳಗಾಗಬೇಕು. ಹೌದು. ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಬೇಕು, ಅದರೊಳಗೆ ಏನಿದೆ ಏನಿಲ್ಲ, ಯಾವ ರೀತಿ ಔಷಧಿಗಳು ಕೊಡಬೇಕಾಗುತ್ತೆ ಅಂತ ಪೂರ್ವ ಸಿದ್ಧತೆಗಳಿದ್ರೆ ಸೂಕ್ತ. ಎಷ್ಟೋ ಜನ ರೈತರು, ಎಲ್ಲೋ ರೈತರು ಬೆಳೆದಿದ್ರೆ ನಾನು ಹಾಕ್ಬಿಡೋಣ ಅಂತ ಹೇಳಿ ಹಾಕಿ ಕೈ ಸುಟ್ಕೊಂಡಿರ್ತ ಉದಾಹರಣೆಗಳು ಸಹಿತ ಇರ್ತವೆ. ಹೌದು ಹೌದು. ಸೊ ಅದಕ್ಕೆಲ್ಲ ಕಾರಣ ಇದು ಸಮಸ್ಯೆ. ಹೌದು. ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಯಾವುದೇ ಬೆಳೆ, ಗುಲಾಬಿ ಬೆಳೆ ಅಂತ ಹೇಳೋದ್ರೆ ಎಲ್ಲ ಬೆಳೆಗೂ ಮಣ್ಣು ಪರೀಕ್ಷೆ ಮಾಡಾಗುತ್ತೆ. ರೈತರು ಯಾವ ತಳಿಯನ್ನ ಆರಿಸಿಕೊಂಡ್ರೆ ಸೂಕ್ತ, ಮಾರ್ಕೆಟಲ್ಲಿ ಯಾವುದಕ್ಕೆ ಬೇಡಿಕೆ ಇರ್ತದೆ? ಸರ್, ಗುಲಾಬಿಲಿ ಏನಾಗುತ್ತೆ ಅಂತಂದ್ರೆ, ಗುಲಾಬಿನ ಬೇರೆ ಬೇರೆ ಉಪಯೋಗಗಳಿಗೆ ಯೂಸ್ ಮಾಡ್ತಾರೆ. ಅಂದ್ರೆ ಬರೇ ಬಿಡಿ ಹೂಗಳಿಗೆ ಅಲ್ದಲೆ ಕತ್ತರಿಸಿದ ಹೂವು ಅಂದ್ರೆ ಕಟ್ ಫ್ಲವರ್, ಈಗ ಮದುವೆ ಮುಂಜಿಗಳಲ್ಲಿ ಡೆಕೋರೇಷನ್ ಯೂಸ್ ಮಾಡ್ತಾರೆ, ಆ ತಳಿಗಳೇ ಬೇರೆ ಆಗುತ್ತೆ. ನಾವು ಡೈಲಿ ಮಾರ್ಕೆಟ್ಗೆ ಹೋಗಿ ಒಂದು 10-20 ರೂಪಾಯಿ ಕೊಟ್ಟು ಒಂದು ಬಿಡಿ ಹೂಗಳನ್ನ ತಗೊಂಬರ್ತೀವಿ, ಒಂದು ಕವರಲ್ಲಿ ಹಾಕೊಡ್ತಾರೆ, ಇಷ್ಟಿಷ್ಟೇ ಡೇಟ್ ಇರೋದು ಕೊಡ್ತಾರೆ, ಆ ತಳಿಗಳೇ ಬೇರೆ ಆಗುತ್ತೆ. ಅಥವಾ ನಾವು ಈ ಪರ್ಫ್ಯೂಮ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಸುಗಂಧ ದ್ರವ್ಯ, ಸುಗಂಧ ದ್ರವ್ಯನ ಏನ್ ತೆಗಿತಾರಲ್ಲ ಆ ತಳಿಗಳು ಸಪರೇಟ್ ಇರುತ್ತೆ. ಅಥವಾ ಗುಲ್ಕನ್, ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಬಣ್ಣ ಗುಲ್ಕನ್ ತಿಂದಿರ್ತೇವೆ, ಅದೇ ಗುಲ್ಕನ್ ಬಗ್ಗೆ ಮಾತಾಡ್ತಿದ್ದೀನಿ. ಆ ಗುಲ್ಕನ್ನು ತಯಾರಿಸಲಿಕ್ಕೆ ತಳಿಗಳ ಬೇಳೆ ಇರುತ್ತೆ. ಈಗ ಗುಲ್ಕನ್ ತಯಾರಿಸಕ್ಕೆ ತಳಿಗಳು ಯಾವುವು ಅಂತ ಅಂದ್ರೆ, ಈ ಡಮಾಸ್ಕ್ ತಳಿಗಳು ಅಂತ ಬರುತ್ತೆ, ಡಮಾಸ್ಕ್ ತಳಿಗಳು ಅಥವಾ ಬಾರ್ಬನ್ ತಳಿಗಳು. ಸೊ ಆ ಗುಂಪಿಗೆ ಸೇರಿದಂತ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಥವಾ ಈ ಬಯಲು ಪ್ರದೇಶದಲ್ಲೇ ನಾನು ಕತ್ತರಿಸಿದ ಹೂಗಳನ್ನು ಅಂದ್ರೆ ಉದ್ದ ಕಾಂಡದ ಹೂಗಳನ್ನ ಬೆಳಿತೀನಿ, ಗುಲಾಬಿ ಹೂಗಳನ್ನ ಬೆಳಿತೀನಿ ಅಂತ ಅಂದ್ರೆ, ಈ ಗ್ಲಾಡಿಯೇಟರ್, ಸೋಫಿಯಾ ಲಾರೆನ್ಸ್ ಅಂತ ಬರುತ್ತೆ, ಗ್ರ್ಯಾಂಡ್ ಗಾಲ ಅಂತ ಬರುತ್ತೆ. ಸೊ ಈ ತಳಿಗಳು ಸೂಕ್ತವಾಗಿರುತ್ತೆ. ಆಮೇಲೆ ಈ ಬಿಡಿ ಹೂಗಳಿಗೆ, ಈಗ ಜಾಸ್ತಿ ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಿರೋದು ಬಿಡಿ ಹೂಗಳಿಗೋಸ್ಕರ ಬೆಳೀತಾ ಇದ್ದಾರೆ. ಅಂದ್ರೆ ಇದು ಬಹಳ ಲಾಭದಾಯಕ ಕೂಡ ಬಿಡಿ ಹೂಗಳು, ಯಾಕಂದ್ರೆ ಜಾಸ್ತಿ ನೀವು ಉದ್ದ ಕಾಂಡನು ಬೇಕಾಗಿಲ್ಲ, ಇದಕ್ಕೆ ಹೆಚ್ಚು ಕಮ್ಮಿ ಸ್ವಲ್ಪ ನೀವು ಮೇಂಟೈನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಗಿಡ ತಡ್ತಾ ಬರುವಂತದ್ದು. ಹಾಗಾಗಿ ಜನನು ಕೂಡ, ರೈತರು ಕೂಡ ಇದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಿಡಿ ಹೂಗಳಿಗೆ ಬೆಸ್ಟ್ ಅಂತಂದ್ರೆ ಮಿರಾಬಲ್, ಅಂದ್ರೆ ನಮ್ಗೆ ನಿಯರೆಸ್ಟ್ ಮಾರ್ಕೆಟ್ ಬಂದು ಹುಬ್ಳಿ ಮಾರ್ಕೆಟ್, ಮೇಜರ್ ದೊಡ್ಡ ಮಾರ್ಕೆಟ್ ಅಂದ್ರೆ, ಅದ್ ಬಿಟ್ರೆ ಬೆಂಗಳೂರು ಮಾರ್ಕೆಟ್, ಈ ಎರಡೂ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ ಅಲ್ದಲೆ ಈ ಎರಡೂ ಮಾರ್ಕೆಟ್ಗಳಲ್ಲೂ ಇದು ಬಹಳಷ್ಟು ಬೇಡಿಕೆ ಇರುವಂತದ್ದು. ಅದ್ ಬಿಟ್ರೆ ಚೆರೀಸ್ಮಾ ಅಂತ ಬರುತ್ತೆ, ಅದು ಇನ್ನು ಇತ್ತೀಚೆಗೆ ಸ್ವಲ್ಪ ಪ್ರಚಲಿತ ಆಗ್ತಾ ಇದೆ, ಹಳೆ ವೆರೈಟಿ ಆದ್ರೂ ಕೂಡ. ಅಂದ್ರೆ ಏನಂದ್ರೆ ಡಬಲ್ ಕಲರ್, ಅದು ಸ್ವಲ್ಪ ಯೆಲ್ಲೋನು ಇರುತ್ತೆ, ಸ್ವಲ್ಪ ಕೆಂಪು ಇರುತ್ತೆ, ಹಳದಿ ಕೆಂಪು ಮಿಶ್ರಿತ ತಳಿ ಅದು, ಅದನ್ನು ಇರುತ್ತೆ. ಅಂದ್ರೆ ರೈತ ಒಂದು ತಳಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಯಾವ್ದು ಪರ್ಪಸ್ ಮಾಡ್ತಾ ಇದ್ದೀನಿ, ಯಾವ ಕಾರಣಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಇದನ್ನ ಮಾರ್ಕೆಟ್ಗೆ ಯಾವ ತರ ನಾನು ಪುಷ್ ಮಾಡ್ತೀನಿ ಅನ್ನೋದ್ರ ಮೇಲೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ನೀವು ಹೇಳಿದ್ರಿ ಗುಲ್ಕನ್ಗೆ ಕೆಲವು ತಳಿಗಳಿದ್ದಾವೆ, ಸುಗಂಧ ದ್ರವ್ಯ ಕೆಲವು ತಳಿಗಳಿದ್ದಾವೆ ಅಂತ. ಸೊ ಅದಕ್ಕಾಗಿನೇ ಬೆಳೆಯುವಂತ ರೈತರು ಆ ತರದ ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಹೇಗೆ ತಗೊಳ್ಬೇಕು, ಎಲ್ಲಿ ಸಿಗ್ತದೆ ಅಂತ? ಹೌದು ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಎಂಟೈರ್ ದಕ್ಷಿಣ ಭಾರತದಲ್ಲಿ ಆಗಿರ್ಬೋದು, ಬೆಸ್ಟ್ ಪ್ಲೇಸು ಅಂದ್ರೆ ಗುಲಾಬಿ ಬೆಳೆ ಪ್ರಾಪಗೇಷನ್ ಅಂತ ಏನು ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಒಳ್ಳೆ ಉತ್ತಮ ಪ್ಲೇಸ್ ಅಂತ ಅಂದ್ರೆ ಈ ಬೆಂಗಳೂರು ಸುತ್ತಮುತ್ತ ಇರುವಂತ ಜಿಲ್ಲೆಗಳು, ಅಂದ್ರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆಗಿರ್ಬೋದು, ಅಥವಾ ಈ ತಮಿಳ್ನಾಡಿಗೆ ಹೊಂದಿಕೊಂಡಿರುವಂತ ಪ್ರದೇಶಗಳಾಗಿರ್ಬೋದು, ಅಂದ್ರೆ ಹೊಸಕೋಟೆ, ಸರ್ಜಾಪುರ, ಇಲ್ಲಿ ಬಹುತೇಕ ಹೆಚ್ಚಾಗಿ ನರ್ಸರಿಗಳಿರುವಂತದ್ದು, ಗುಲಾಬಿ ನರ್ಸರಿಗಳಿರೋದು ಅಲ್ಲೇನೆ, ಆ ಭಾಗದಲ್ಲೇನೆ. ಆ ಭಾಗದಲ್ಲಿ ಕಣ್ಕಸಿ ಕಟ್ಟದಾಗ ಸಕ್ಸಸ್ ರೇಟ್ ಜಾಸ್ತಿ, ಹಾಗಾಗಿ ಎಲ್ಲ ನರ್ಸರಿಗಳು ಅಲ್ಲೇ ಇದ್ದಾವೆ. ಈ ಗುಲ್ಕನ್ ತಳಿಗಳು ಬೇಕು ಅಂತ ಅಂದ್ರೆ ಆ ಭಾಗದಲ್ಲಿ ಸುಮಾರಷ್ಟು ನರ್ಸರಿಗಳಿರುತ್ತೆ. ಸೊ ಅಲ್ಲಿ ಹೋಗಿ ಸರ್ ನರ್ಸರಿಗಳನ್ನ ಸರ್ವೆ ಮಾಡಿ ತರಬೇಕಾಗುತ್ತೆ. ನರ್ಸರಿ ತರ್ತಾರೆ, ಅವ್ರು ಬೆಳೀತಾರೆ ನಿಜ, ಆದ್ರೆ ಅದಕ್ಕಾಗಿನೇ ಮಾರಾಟ ಮಾಡುವುದು, ಆ ಮಾರುಕಟ್ಟೆಯ ತಿಳುವಳಿಕೆ ಒಳ್ಳೆ ಎಲ್ಲಿ ಸಿಗುತ್ತೆ, ಒಳ್ಳೆ ಉತ್ತಮವಾದ ಪ್ರಶ್ನೆ ಸರ್. ಯಾಕಂದ್ರೆ ಮಾರುಕಟ್ಟೆನೆ ಮೈನ್. ಹೌದು, ಎಲ್ಲ ಬೆಳೀತಾರೆ, ರೈತರಿಗೆ ಬೆಳೆಯೋದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಬೆಳೀತಾರೆ, ಆದ್ರೆ ಮಾರುಕಟ್ಟೆಯಲ್ಲೇ ಬಹಳ ಸಮಸ್ಯೆ ಆಗೋದು. ಸರ್, ಈಗ ಏನಾಗುತ್ತೆ ಅಂತಂದ್ರೆ, ಈ ಗುಲ್ಕನ್ನು ಒಂದು ಮೌಲ್ಯವರ್ಧಿತ ಉತ್ಪನ್ನ ಇದು. ಇದು ಹಳ್ಳಿಗಳಲ್ಲಿ ಬೆಳೆದಾಗ ಏನಾಗುತ್ತೆ, ಸ್ವಸಹಾಯ ಸಂಘಗಳನ್ನ ನಿರ್ಮಿಸ್ಕೊಂಡು, ಅಂದ್ರೆ ಈಗ ಮಹಿಳೆಯರಿಗೂ ಒಂದು ಒಳ್ಳೆ ಉದ್ಯೋಗ ಇದು. ಈ ಗುಲ್ಕನ್ ಮಾಡಿ ಸುಮಾರಷ್ಟು ಜನ ಮಾಡಿದ್ದಾರೆ ಸರ್. ಇದು ಬರೇ ಬೆಂಗಳೂರು ಅಥವಾ ಬೇರೆ ದೊಡ್ಡ ದೊಡ್ಡ ಪ್ರದೇಶದಲ್ಲಿ ಮಾಡಿರುವಂತದ್ದಲ್ಲ, ರಾಯಚೂರಲ್ಲಿ ಮಾಡಿದ್ದಾರೆ, ಯಾದಗಿರಿ ಒಳಗೆ ಮಾಡಿದ್ದಾರೆ, ಅಂದ್ರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲೇನೆ ಅವ್ರೇನ್ ಮಾಡಿದ್ದಾರೆ, ಅವ್ರದೇ ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳಿ ಮಾಡ್ತಾರೆ. ಸ್ಥಳೀಯವಾಗಿ ಮರುವರ್ತನೆ ಮಾಡಬಹುದು. ಸ್ಥಳೀಯವಾಗಿ ಆರಾಮಾಗಿ ಮಾರ್ಕೆಟ್, ಯಾಕಂದ್ರೆ ಈಗ ಎಲ್ಲರಿಗೂ ಕೂಡ ಸಸ್ಯದಿಂದ ಬರುವಂತ ವಿಟಮಿನ್ಸ್ ಅಥವಾ ಪ್ರೋಟೀನ್ಸ್ ಅಥವಾ ಪೋಷಕಾಂಶಗಳ ಬಗ್ಗೆ ಜಾಸ್ತಿ ಒಲವಾಗಿದೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಗುಲ್ಕನ್ಗೆ ಯಾರಿಗ ಬೇಡ ಸರ್, ಈಗ ನಾವು ಬೀಡ ಹಾಕೋದ್ರಿಂದ ಹಿಡಿದು ಕೇಕ್ ತನಕ ಎಲ್ಲದರಲ್ಲೂ ಗುಲ್ಕನ್ ಪ್ರಾಡಕ್ಟ್ಸ್ ಇರುತ್ತೆ, ಗುಲ್ಕನ್ ಯೂಸ್ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ದೂರದಿಂದ ತರಿಸ್ತಾ ಇರ್ತಾರೆ, ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಇಲ್ಲೇ ಲೋಕಲ್ ಅಲ್ಲೇ ಮಾರ್ಕೆಟಿಂಗ್ ಮಾಡ್ಬೋದು. ಯಾವ ಕಾಲದಲ್ಲಿ ಇದನ್ನ ನಾಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೆಯದು, ಮತ್ತೆ ಅದರಲ್ಲಿ ಯಾವ್ದಾದ್ರು ಪದ್ಧತಿಗಳಿದಾವ, ಗುಲಾಬಿ ಬೆಳೆಯುವ ನಾಟಿ ಮಾಡುವ ಪದ್ಧತಿಗಳು ಏನಾದ್ರು ಇದಾವ ಸರ್? ಇದು ಮಳೆಗಾಲದಲ್ಲಿ ನಾಟಿ ಮಾಡೋದು ಬಹಳ ಸೂಕ್ತ. ಅಂದ್ರೆ ಈ ಜೂನ್ ಜುಲೈಯಲ್ಲಿ ಮಳೆ ಯಾವಾಗ ಬರುತ್ತಲ್ಲ ಅವಾಗ ಗುಣಿಗಳನ್ನ ತೆಗಿಬೇಕು. ಅಂದ್ರೆ 45 ಸೆಂಟಿಮೀಟರ್ ಅಂದ್ರೆ ಉತ್ತರ, ಉದ್ದ, ಎತ್ತರ ಹಾಗೂ ಅಗಲ ಇರುವಂತ ಗುಣಿಗಳನ್ನ ತೆಗಿಬೇಕಾಗತ್ತೆ. ಆ ಗುಣಿಗಳು 1 meter by 1 meter ಅಂತರದಲ್ಲಿ ತೆಗಿಬೇಕಂದ್ರೆ ಪ್ರತಿ ಗುಣಿಯಿಂದ ಗುಣಿಗೆ 1 meter ಅಂತರ ಇರಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಆಗಿರ್ಬೋದು ಅಥವಾ ಗುಣಿಯಿಂದ ಗುಣಿ ಒಂದೇ ಸಾಲಿನಲ್ಲಿ ಇದ್ದಾಗ ಆ 1 meter 1 meter ಅಂತರದಲ್ಲಿ ನಾವು ಗುಣಿ ತೆಗೆದು ಅದಕ್ಕೆ ನಾವು ಪ್ರತಿ ಗುಣಿಗೆ 2 kg ಕೊಟ್ಟಿಗೆ ಗೊಬ್ಬರ ಹಾಕುವಂಥದ್ದು, 150 gram ಬೇವಿನ ಹಿಂಡಿ ಹಾಕಿ, 25 gram ಫೋರೇಟ್ ಅಥವಾ ಕಾರ್ಬೋಪ್ಯೂರಾನ್ ಅಂದರೆ ಈ ಬೇರು ಬೊಣ್ಣೆ ಹುಳು ಅಂತ ಅಥವಾ ಬೇರುಳುಗಳು ಅಥವಾ ಈ ಏನು ಟರ್ಮೈಟ್ ಅಂತ ಹೇಳ್ತೀವಿ ಆ ಹುಳುಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನ ಹಾಕುವಂಥದ್ದು. ಆಮೇಲೆ ಇದನ್ನ ಮಳೆಗಾಲದಲ್ಲಿ ನಾಟಿ ಮಾಡಬೇಕು. ಬಹಳ ಏನು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದರೊಳಗಡೆ ಸಸಿಗಳನ್ನ ಏನು ತಂದಿರ್ತಾರೆ ಅದು 6 ತಿಂಗಳು ಹಳೆಯ ಸಸಿ ಆಗಿರ್ಬೇಕು. ಕಣ್ಣು ಕಸಿ ಕಟ್ಟಿ 6 ತಿಂಗಳು ಆಗಿರ್ಬೇಕು. ಅಂದ್ರೆ ಎಳೆಯ ಸಸಿಗಳನ್ನ ತಂದು ನಾವು ನಾಟಿ ಮಾಡೋದ್ರಿಂದ ಅದು ಪಕ್ಕ ಫೇಲ್ಯೂರ್ ಜಾಸ್ತಿ ಇರುತ್ತೆ. 6 ತಿಂಗಳು ಹಳೆಯ ಸಸಿಗಳನ್ನ ಹಾಕಿರ್ಬೇಕು. ಆಮೇಲೆ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಕಣ್ ಕಸಿ ಕಟ್ಟಿರ್ತಾರೆ, ಕಣ್ ಕಸಿ ಅಂತ ಕಟ್ಟಿರ್ತಾರೆ. ಕಣ್ ಕಸಿ ಇದನ್ನ ಮಾಡಿದ ಜಾಗದಿಂದ 5 to 10 centimeters ಅಥವಾ ಅಂದ್ರೆ 2.5 to 5 centimeters ಕೆಳಗಡೆಗೆ ಮಣ್ಣಿನ ಮಟ್ಟ ಬರಬೇಕು. ರೈತರು ಏನ್ ಮಾಡ್ತಾರೆ, ಬಹಳ ರೈತರು ತಪ್ಪು ಮಾಡೋದು ಅಥವಾ ಎಡವೋದೆಲ್ಲಿ ಅಂತ ಅಂದ್ರೆ ಈ ಕಣ್ ಕಸಿ ಜಾಗನ ಮುಚ್ಚೋ ಹಾಗೆ ಮಣ್ಣಿನ ಮಟ್ಟನ ಇಟ್ಟುಬಿಡ್ತಾರೆ. ಅಂದ್ರೆ ಕಣ್ ಕಸಿ ಜಾಗದ ಮೇಲ್ಗಡೆ ತನಕ ಮಣ್ಣನ್ನ ಮುಚ್ಚಿಬಿಡ್ತಾರೆ. ಹಂಗ್ ಮಾಡೋದ್ರಿಂದ ಏನಾಗುತ್ತೆ, ಕಣ್ ಕಸಿ ಜಾಗದಲ್ಲಿ ಕೊಳಿಲಿಕ್ಕೆ ಶುರು ಆಗುತ್ತೆ ಗಿಡ. ಫಸ್ಟ್ 1 to 10 days ಚೆನ್ನಾಗೇ ಬರುತ್ತೆ, ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಬರ್ತಾ ಬರ್ತಾ ಬರ್ತಾ ಗಿಡ ತುದಿಯಿಂದ ಒಣಗಕ್ ಶುರು ಆಗುತ್ತೆ, ಕೊಳಿಲಿಕ್ ಶುರು ಆಗುತ್ತೆ. ಈ ಸಮಸ್ಯೆಗಳು ಕ್ರಮೇಣ ಶುರು ಆಗುತ್ತೆ. ಹಾಗಾಗಿ ಆ ಕಣ್ಣು ಕಸಿ ಭಾಗದಿಂದ 2.5 to 5 centimeters ಕೆಳಗಡೆಗೆ ನಮ್ಮ ಮಣ್ಣಿನ ಮಟ್ಟ ಇರಬೇಕಾಗುತ್ತೆ. ಆಮೇಲೆ ನಾಟಿ ಮಾಡಬೇಕಾದ್ರೆ ಪಾಲಿಥಿನ್ ಶೀಟ್ ಅಂದ್ರೆ ನಾವೇನ್ ಪಾಲಿ ಬ್ಯಾಗ್ ಅಂತ ಹೇಳ್ತೀವಿ, ಆ ಇದನ್ನ ಕ್ಲೀನಾಗಿ ಹರಿದು ಆ ಮಣ್ಣಿನ ಉಂಡೆ ಏನಿರುತ್ತೆ ಅದು ಡ್ಯಾಮೇಜ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಮಣ್ಣಿನ ಉಂಡೆ ಯಾಕಂದ್ರೆ ಅದರದೇ ಆದ ಕ್ಲೈಮೇಟ್ ಇರುತ್ತೆ, ಆ ಬೇರು ಅದಕ್ಕೆ ಹೊಂದ್ಕೊಂಡಿರುತ್ತೆ ಆ ಉಂಡೆ, ಮಣ್ಣಿನ ಉಂಡೆ ಸುತ್ತ ಅದೇ ನನ್ನ ಮನೆ ಅಂತ ತಿಳಿದಿರುತ್ತೆ. ಅದನ್ನ ಒಡೆದು ನಾವು ನಮ್ಮ ಭೂಮಿಗೆ ಹಾಕುವಂತ ಪ್ರಯತ್ನಗಳನ್ನ ಮಾಡಬಾರ್ದು. ಆ ಮಣ್ಣಿನ ಉಂಡೆ ಸಮೇತ ನಾವು ನಮ್ಮ ಏನು ಗುಣಿ ತೊಡಿರ್ತೀವಲ್ಲ ಅದಕ್ಕೆ ಹಾಕ್ಬೇಕಾಗತ್ತೆ. ಆಮೇಲೆ ಗುಣಿ ತೊಡ್ಬೇಕಾದ್ರೆ ಮೇಲ್ಮಣ್ಣು ಸಪ್ರೇಟ್ ಹಾಕೋಬೇಕು, ಕೆಳಗಿರೋ ಆಳವಾಗಿರೋ ಮಣ್ಣ ಸಪ್ರೇಟ್ ಹಾಕೊಂಡು ನಾವು ಗುಂಡಿ ಮುಚ್ಚಬೇಕಾದ್ರೆ ಮೇಲ್ಮಣ್ಣ ಕೆಳಗಡೆ ಹಾಕ್ಬೇಕು, ಕೆಳಗಡೆ ಮಣ್ಣು ಏನು ತೆಗೆದು ಹೊರಗಡೆ ಹಾಕಿರ್ತೀವಲ್ಲ ಅದನ್ನ ಮೇಲೆ ಬರಾಗೆ ನಾವು ಮುಚ್ಚಬೇಕಾಗತ್ತೆ. ಅಂದ್ರೆ ಈಗ ನಾಟಿ ಮಾಡಿದ ಮೇಲೆ ಎಷ್ಟು ದಿನದಲ್ಲಿ ಹೂ ಕೊಡ್ಲಿಕ್ಕೆ ಶುರು ಆಗ್ತದೆ? ಇದು ಹೇಗೆ ಅಂತಂದ್ರೆ, ಇವನ್ ರೈತರು ನರ್ಸರಿಲಿ ಹೋಗಿ ಗಿಡಗಳನ್ನ ತಂದಾಗ್ಲೇನೆ ಆಲ್ರೆಡಿ ಹೂ ಬಿಟ್ಟಿರುತ್ತೆ. ಇದನ್ನ ನಾವು ಗಮನಿಸಬಹುದು, ಇವನ್ ರೋಡ್ ಸೈಡ್ ಮಾಡ್ತಿರ್ಬೇಕಾದ್ರೂ ಹೂ ಬಿಟ್ಟಿರುತ್ತೆ ಮಾಡ್ತಿರ್ತಾರೆ. ಸಣ್ಣ ಸಸಿಗಳಿರ್ತವೆ, ಹೂ ಬಿಟ್ಟಿರುತ್ತೆ. ಆದ್ರೆ ಏನಂತ ಅಂದ್ರೆ ಅದು ಅಟ್ಲೀಸ್ಟ್ 1.5 to 3 months ನಾಟಿ ಮಾಡಿ 2.5 to 3 months ತನಕ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಹೂ ಬಿಡಗಳನ್ನ. ಯಾಕಂದ್ರೆ ಗಿಡ ತುಂಬಾ ಸಣ್ಣದಿರುತ್ತೆ, ಹೂವು ಒಂದ್ ವೇಳೆ ನಾವು ಬಿಟ್ಟಿದ್ದೆ ಆದ್ರೆ ಎಲ್ಲಾ ಪೋಷಕಾಂಶಗಳು ಹೂ ಕಡೆಗೆ ಡೈವರ್ಟ್ ಆಗುತ್ತೆ, ಗಿಡ ಡೆವಲಪ್ ಆಗೋದಿಲ್ಲ. ಗಿಡ ಕರೆಕ್ಟ್ ತಾಕತ್ತಾಗಿ ಡೆವಲಪ್ ಆದ್ಮೇಲೆ ಅಂದ್ರೆ 2.5 to 3.5 months ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ ಇದು, 2.5 to 3 months ತನಕ ನಾವು ಯಾವ್ದೇ ಕಾರಣಕ್ಕೂ ಹೂಗಳನ್ನ ಬಿಡಬಾರ್ದು. ನರ್ಸರಿಯಿಂದ ತರಬೇಕಾದ್ರೆ ಹೂ ಬಂದಿರುತ್ತೆ, ಆ ಹೂಗಳನ್ನ ಚಿವುಟಾಕಿ ನಾವು ನಾಟಿ ಮಾಡುವಂಥದ್ದು. ಆಮೇಲೆ 1 to 3 months ತನಕ ಈ ಕಡಲೆ ಬೀಜದ ಸೈಜು ಇದ್ದಾಗ್ಲೇನೆ ಬಡ್ ಏನಿರುತ್ತೆ ಫ್ಲವರ್ ಬಡ್ ಅಂತ ಏನ್ ಹೇಳ್ತೀವಿ ಅವಾಗ್ಲೇನೆ ಚೂಟಾಕ್ಬಿಡ್ಬೇಕು. ಅದು ದೊಡ್ಡದಾಗಕ್ಕೆ ಮೊಗ್ಗನ್ನ ದೊಡ್ಡದಾಗಕ್ಕೆ ಬಿಡಬಾರ್ದು, ಚೂಟಾಕ್ಬಿಡ್ಬೇಕು. ಚೂಟಾಕ್ಬಿಡ್ಬೇಕು. ಸೊ ನಂತರದಲ್ಲಿ ಗಿಡ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆದ ಬೆಳೆದಾಗ ಒಳ್ಳೆ ಕ್ವಾಲಿಟಿ ಹೂವು ಬರುತ್ತೆ. ಇಲ್ಲ ಅಂದ್ರೆ ಮೊದಲೇ ಹೂವು ಬಿಟ್ಬಿಟ್ರೆ ಅದು ಎಲ್ಲ ಪೋಷಕಾಂಶಗಳು ಅಲ್ಲೇ ಹೋಗುತ್ತೆ, ಗಿಡನೂ ವೀಕ್ ಆಗಿರುತ್ತೆ, 6 to 3 months ಅನ್ನಂಗೆ. ಆಮೇಲೆ ಹೂಗಳನ್ನು ಹೇಳಿದ್ರೆ ಆರಂಭದಲ್ಲಿ ಇದು ಬೇರೆ ಹೂವಿನ ಕೃಷಿಗಿಂತ ಇದು ವಿಭಿನ್ನ ವರ್ಷ ಪೂರ್ತಿ ಇದನ್ನ ನಾವು ಫಲ ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ, ಸೊ ಹಾಗೆ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಅದರ ಗುಣಮಟ್ಟ ಕಾಪಾಡ್ಕೊಳ್ಳೋದು ಹೇಗೆ, ಏನೇನು ಪೋಷಕಾಂಶಗಳನ್ನ ಕೊಡ್ತಾ ಇರಬೇಕು, ಯಾವ್ಯಾವ ಹಂತದಲ್ಲಿ ಕೊಟ್ಟರೆ ಸೂಕ್ತ? ಇದು ವರ್ಷ ಪೂರ್ತಿ ಬೆಳೆಯುವಂತ ಬೆಳೆ ಅಂತ ಹೇಳಿದೆ ನಾನು. ಅಂದ್ರೆ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಅಂದ್ರೆ ಪೋಷಕಾಂಶಗಳನ್ನ ಜಾಸ್ತಿ ಕೇಳ ಬೇರೆ ಬೆಳೆಗಳನ್ನ ಹೊಲಿಸ್ಕೊಂಡ್ರೆ. ಯಾಕಂದ್ರೆ ಈ ನೀವು ಕಾಕಡ ಆಗಿರ್ಬೋದು ಅಥವಾ ಬೇರೆ ಯಾವ್ದೇ ಮಲ್ಲಿಗೆ ಆಗಿರ್ಬೋದು, ಒಂದು ಸೀಸನ್ ಇರುತ್ತೆ. ಇದಕ್ಕೆ ಸೀಸನ್ ಅಂತಿಲ್ಲ, ನಾವು ಯಾವಾಗ ಬೇಕಾದ್ರೂ ನಾವು ಹೂಗಳನ್ನ ಪ್ಲಾನ್ ಮಾಡ್ಕೋಬಹುದು. ಅಂದ್ರೆ ನಾವು ಸವರುವಿಕೆ ಅಥವಾ ಚಾಟ್ನಿ ಅಂತ ಏನ್ ಹೇಳ್ತೀವಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ವರ್ಷ ಪೂರ್ತಿ ನಾವು ಹೂಗಳನ್ನ ನಾವು ಪಡಿಬಹುದು. ಇದರಲ್ಲಿ ಏನಾಗುತ್ತೆ, ಚಾಟ್ನಿ ಅಂತ ಮಾಡ್ತೀವಿ. ಚಾಟ್ನಿ ಮಾಡಿದಾಗ ಮೊದಲಂತೂ ಗಿಡ ನಾಟಿ ಮಾಡಿದಾಗಂತೂ ಎಲ್ಲ ಪೋಷಕಾಂಶಗಳನ್ನ ಕೊಟ್ಟಿರ್ತೀವಿ. ಈ ಚಾಟ್ನಿ ಮಾಡಿದಾಗ ಈ 10 ಗ್ರಾಂ ಸಾರಜನಕ, 10 ಗ್ರಾಂ ರಂಜಕ, 15 ಗ್ರಾಂ ಪೊಟ್ಯಾಶ್, ಇದನ್ನ 2 ಸಮ ಪ್ರಮಾಣವಾಗಿ ವಿಂಗಡಿಸಿ 1/1 ಸ್ಪ್ಲಿಟ್ ಅಂತ ಏನ್ ಹೇಳ್ತೀವಿ, 1/1 ಪ್ರಮಾಣನ ನಾವು ಚಾಟ್ನಿ ಮಾಡಿದ ದಿವಸ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ 1.5 ತಿಂಗಳು ಅಂದ್ರೆ ಚಾಟ್ನಿ ಮಾಡಿ 1.5 ತಿಂಗಳ ನಂತರ ಇನ್ನು ಉಳಿದ ಭಾಗವನ್ನು ನಾವು ಮಣ್ಣಿಗೆ ಸೇರಿಸ್ಬೇಕಾಗುತ್ತೆ. ಈ ತರ ಸೇರಿಸೋದ್ರಿಂದ ಅಂದ್ರೆ ನಾವು ಚಾಟ್ನಿ ಮಾಡಿದಾಗ ಸೇರಿಸಿದಾಗ ಏನಾಗುತ್ತೆ, ಅದು ಒಳ್ಳೆ ಕೌಲು ಹೊಡೆದು ಎಲೆಗಳು ಚೆನ್ನಾಗಿ ಬರುತ್ತೆ. 2ನೇ ಹಂತವಾಗಿ ನಾವು ಏನು ಗೊಬ್ಬರನ ಹಾಕ್ತೀವಿ ಅವಾಗ ಉತ್ತಮ ಗುಣಮಟ್ಟದ ಹೂಗಳನ್ನಕ್ಕೆ ಇದು ಅನುಕೂಲ ಆಗುತ್ತೆ. ಅದಲ್ದಲೆ ಬರೇ ಸಾರಜನಕ ರಂಜಕ ಪೊಟಾಷಿಂದನೇ ನಾವು ಉತ್ತಮ ಗುಣಮಟ್ಟದ ಹೂಗಳನ್ನ ಪಡೀಲಿಕ್ಕೆ ಆಗೋದಿಲ್ಲ. ಅಂದ್ರೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ, ಮೈಕ್ರೋನ್ಯೂಟ್ರಿಯಂಟ್ಸ್ಗಳನ್ನ ಹಾಕಬೇಕಾಗತ್ತೆ. ಆಮೇಲೆ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಸ್ಯ ಪ್ರಚೋದಕಗಳು, ಸಸ್ಯ ಪ್ರಚೋದಕಗಳನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಮೈಕ್ರೋನ್ಯೂಟ್ರಿಯಂಟ್ಸ್ ಈಗ ಬಹಳಷ್ಟು ಕಂಪ್ನಿಗಳು ಬಿಟ್ಟಿದ್ದಾವೆ. ಅಂದ್ರೆ NPK ಬಿಟ್ಟು ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಮ್ಯಾಗ್ನೀಷಿಯಮ್, ಐರನ್, ಸಲ್ಫರ್, ಇದೆಲ್ಲದೂ ಕಂಟೆಂಟ್ ಇರೋದು, ಮ್ಯಾಂಗನೀಸು ಎಲ್ಲಾ ಕಂಟೆಂಟ್ ಇರೋದನ್ನು ಫಾರ್ಮುಲೇಷನ್ಸ್ ಬಂದಿದೆ. ಅದು ಅವರವ್ರ ರೆಕಮೆಂಡೇಶನ್. ಅಂದ್ರೆ ಕೆಲವರು 1 ಲೀಟರ್ ಪ್ರತಿ ಲೀಟರ್ಗೆ, 1 ml ಪ್ರತಿ ಲೀಟರ್ಗೆ, ಅಥವಾ 1.5 ml ಪ್ರತಿ ಲೀಟರ್ಗೆ ಈ ತರದ್ದು ಹಾಕುವಂತ ಫಾರ್ಮುಲೇಷನ್ಸ್ ಇದಾವೆ. ಆಮೇಲೆ ಈಗ ಸಸ್ಯ ಪ್ರಚೋದಕಗಳಿದೆ, ಅಂದ್ರೆ ಈಗ GA3 ಅಂತ ಹೇಳ್ತೀವಿ. ಈಗ ಸುಮಾರು ಕಂಪ್ನಿಗಳು ಈಗ ಸೈಟೋಸೈಮ್ ಅಂತ ಸಿಗುತ್ತೆ, ಸಾಗರಿಕಾ ಅಂತ ಸಿಗುತ್ತೆ. ಸೊ ಅದನ್ನ ಹಾಕಿದ್ರೆ ಏನಾಗುತ್ತೆ, ಸಸ್ಯ ಚೆನ್ನಾಗಿ ಬೆಳೆಯುತ್ತೆ, ಹೂಗಳನ್ನ ಜಾಸ್ತಿ ಕೊಡುತ್ತೆ. ಬಟ್ ರೈತರು ಗಮನದಲ್ಲಿ ಇಟ್ಕೋಬೇಕು, ಯಾವತ್ತೇ ಆಗ್ಲಿ GA3 ಇವೆಲ್ಲ ಸಸ್ಯ ಪ್ರಚೋದಕಗಳು, ಇವನ್ನ ಅತಿ ಹೆಚ್ಚು ಬಳಸಬಾರದು. ಅಂದ್ರೆ 45 ದಿನದ ಅಂತರದಲ್ಲಿ ಮಾತ್ರ ಬಳಸ್ಬೇಕು. ಒಂದು ಸತಿ ರೈತರು ಸ್ಪ್ರೇ ಮಾಡ್ತಾರೆ, ತುಂಬಾ ಚೆನ್ನಾಗಿ ಗಿಡ ಬೆಳೆಯಕ್ಕೆ ಶುರು ಆಗುತ್ತೆ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಶುರು ಮಾಡಿ 1 ವಾರಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಹಂಗ್ ಮಾಡಿದಾಗ ಏನಾಗುತ್ತೆ, ಸಸ್ಯ ಪ್ರಚೋದಕಗಳು ಜಾಸ್ತಿ ಆಗ್ತಾಗ ಬರೇ ಎಲೆಗಳ ಬೆಳವಣಿಗೆ ಅಥವಾ ಕಾಂಡಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹೂಗಳ ಬೆಳವಣಿಗೆ ಕಡಿಮೆ. ಆಮೇಲೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡೋದ್ರಿಂದ ಬಹಳ ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಹ್ಯೂಮಿಕ್ ಆಸಿಡ್, ಇದನ್ನು ಕೂಡ ಹಾಕಿದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ಹೂಗಳನ್ನ ಪಡಿಬಹುದು. ಈಗ ಇದಕ್ಕೆ ನೀರಿನ ಮೂಲ ಹೇಗಿದ್ರೆ ಒಳ್ಳೆಯದು ಅಂತ, ಕೆಲವರು ಡ್ರಿಪ್ ಇರಿಗೇಷನ್ ಬಳಸ್ಕೋಬಹುದು, ಹರಿಯೋ ನೀರಿನ ಪದ್ಧತಿಯಲ್ಲಿ ಆದರೂ ಮಾಡ್ಬೋದು, ಯಾವುದು ಸೂಕ್ತ? ಹರಿಯೋ ನೀರು ಪದ್ಧತಿ ಏನಂತಂದ್ರೆ ಡ್ರಿಪ್ ಇರಿಗೇಷನ್ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ, ಹರಿಯೋ ನೀರು ಪದ್ಧತಿ ಏನು ಖರ್ಚಿಲ್ಲದೆ ನಡೆಯುತ್ತೆ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಹರಿಯೋ ನೀರಲ್ಲಿ ಎಲ್ಲಿ ನಾವು ಮೂಲದಲ್ಲಿ ನೀರು ಹರಿಸ್ತೀವಿ ಅಲ್ಲಿಂದ ಹೋಗಿ ಕೊನೆ ತನಕ ಹೋಗಿ ಏನು ಸೇರುತ್ತೆ, ಎಲ್ಲ 50 ಮಣ್ಣೆಲ್ಲ ಹೋಗಿ ಕೊನೆಯಾಗಿ ಸೇರಿರ್ತದೆ. ಮಧ್ಯದಲ್ಲೆಲ್ಲ ಬರೀ ಕಲ್ಲು ಇದಷ್ಟೇ ಉಡ್ಕೊಂಡು ಮಧ್ಯದಲ್ಲಿರೋ ಗಿಡಗಳು, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿರೋ ಗಿಡಗಳೆಲ್ಲ ಡಲ್ ಆಗಿರ್ತವೆ, ಕೊನೆಯಲ್ಲಿರೋ ಗಿಡಗಳು ಚೆನ್ನಾಗಿ ಬೆಳೀತಿರುತ್ತೆ. ಆಮೇಲೆ ಈ ಪದ್ಧತಿ ಒಳಗೆ ನಾವು ಗೊಬ್ಬರ ಹಾಕಿದ್ದು ಕೂಡ ಇದೇ ಸೇಮ್ ಮೆಥಡ್, ಸೇಮ್ ಇಲ್ಲಿ ಹಾಕಿದ್ದು ಗೊಬ್ಬರ ಎಲ್ಲ ನೀರಲ್ಲಿ ಕೊನೆಯ ಗಿಡಕ್ಕೆ ತಲುಪಿರುತ್ತೆ. ಹಾಗಾಗಿ ಡ್ರಿಪ್ ಇರಿಗೇಷನ್ ಅತಿ ಸೂಕ್ತ. ಡ್ರಿಪ್ ಇರಿಗೇಷನ್ ಹಾಕೋದ್ರಿಂದ ನೀರಿನ ಉಳಿತಾಯ ಆಗೋದು ಒಂದು, ಮಣ್ಣಿನ ಸವಕಳಿ ತಪ್ಪಿಸ್ಬೋದು ಒಂದು, ಇನ್ನೊಂದು ಏನಂತಂದ್ರೆ ಫರ್ಟಿಗೇಷನ್ ಅಂತ ಹೇಳ್ತೀವಿ, ರಸಾವರಿ ಪದ್ಧತಿ. ಅಂದ್ರೆ ಹರಿಯೋ ನೀರಲ್ಲಿ ಅಂದ್ರೆ ನಾವೇನು ಇರಿಗೇಷನ್ ಕೊಡ್ತೀವಲ್ಲ, ನೀರಾವರಿ ಜೊತೆಗೆ ಗೊಬ್ಬರ ಹಾಕುವಂತದ್ದೇ ರಸಾವರಿ. ರಸಾವರಿ ಪದ್ಧತಿ ಕೂಡ ಇದರಲ್ಲಿ ಅವಕಾಶ ಇರುತ್ತೆ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ, ಅದು ಬಹಳ ಸೂಕ್ತ. ಹನಿ ನೀರಾವರಿ ಪದ್ಧತಿನೇ ಒಳ್ಳೇದು ಅಂತ. ಹೌದು. ಚಾಟ್ನಿ ಯಾವ ಕಾಲದಲ್ಲಿ ಮಾಡಿದ್ರೆ ಸೂಕ್ತ, ಅದು ಹೇಗೆ ಮಾಡ್ಬೇಕು, ಅದಕ್ಕೇನೋ ಸಿಸ್ಟಮ್ ಇದೆಯಾ ಹೇಗೆ? ಸರ್, ಚಾಟ್ನಿ ಅಥವಾ ಸವರುವಿಕೆ ಅಥವಾ ಪ್ರೂನಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಈ ಚಾಟ್ನಿ ಯಾಕೆ ಮಾಡೋದು ಅಂತ ಅಂದ್ರೆ, ಪ್ರತಿ ಗಿಡಕ್ಕೂ ರೆಸ್ಟ್ ಬೇಕು, ಮನುಷ್ಯನ್ಗೆ ಆ ತರ ರೆಸ್ಟ್ ಬೇಕು, ಗಿಡಕ್ಕೂ ಕೂಡ ರೆಸ್ಟ್ ಬೇಕು. ವರ್ಷ ಪೂರ್ತಿ ಹೂವು ಬಿಡುತ್ತೆ ಅಂತ ಹೇಳಿ ವರ್ಷ ಪೂರ್ತಿ ಹೂ ಬಿಡೋಂತದ್ದಲ್ಲ, ಅದಕ್ಕೆ ರೆಸ್ಟ್ ಕೊಟ್ಟಾಗ ಇನ್ನೂ ಚೆನ್ನಾಗಿ ಒಳ್ಳೆ ಉತ್ತಮವಾದ ಹೂವಿನ ಇಳುವರಿ ಕೊಡುತ್ತೆ. ಈಗ ನಾವು ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಈ ಜೂನ್ ಜುಲೈಯಲ್ಲಿ ಆಮೇಲೆ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಇದನ್ನ ನಾವು ಚಾಟ್ನಿ ಮಾಡ್ತೀವಿ. ಅಂದ್ರೆ ಚಾಟ್ನಿ ಮಾಡೋದು ಅಂತಂದ್ರೆ, ನಾವು ಕೆಳಗಿಂದ ಅಂದ್ರೆ ನೆಲದ ಮಟ್ಟದಿಂದ 40-45 cm ಬಿಟ್ಟು ಇನ್ನ ಮೇಲಿನ ಕಾಂಡಗಳನ್ನ ನಾವು ತೆಗೆಯುವಂಥದ್ದು, ಅಥವಾ ರೋಗಕ್ಕೆ ತುತ್ತಾಗಿರುವಂಥದ್ದು ಅಥವಾ ಕೀಟಕ್ಕೆ ತುತ್ತಾಗಿರುವಂಥದ್ದು, ಒಣಗಿರುವಂಥದ್ದು, ಆಮೇಲೆ ಗೊಂಚಲು ಗೊಂಚಲು ಅಂದ್ರೆ ಪೂರ್ತಿ ಬಿಸಿಲೇ ಬೀಳೋ ಅಂತ ಬೀಳ್ದಂಗೆ ಬೆಳೆದಿರುವಂತ ಇವನ್ನ ತೆಗೆಯುವಂಥದ್ದು, ಆಮೇಲೆ ಕೆಳಗಿಂದ 5-8 ಕಣ್ಣುಗಳನ್ನ ಬಿಟ್ಟು ಮೇಲ್ಗಡೆ ಗಿಡಗಳನ್ನ ತೆಗೆಯುತ್ತಾರೆ. ಆಮೇಲೆ ರೈತರು ಇದೊಂದು ತಪ್ಪು ಮಾಡ್ತಾರೆ, ಏನಂತ ಅಂದ್ರೆ ಇನ್ನು ಅವಾಗಿನ ನಾಟಿ ಮಾಡಿರ್ತಾರೆ, ಬಂತಲ್ಲ ಜೂನು ಚಾಟ್ನಿ ಮಾಡ್ಬೇಕು, ಬಂತಲ್ಲ ನವೆಂಬರು, ಆಗಲ್ಲ. ಇದು ಏನಂದ್ರೆ ಗಿಡ ಬೆಳೆದು ದೊಡ್ಡದಾದ ಮೇಲೆ ಅಂದ್ರೆ 50 ಸೆಂಟಿಮೀಟರ್ ದಾಟಿದ್ರೆ ಮಾತ್ರ ಇದು ಚಾಟ್ನಿ ಮಾಡುವಂಥದ್ದು. ಒಂದು ವೇಳೆ ಗಿಡ ಬಹಳ ಸಣ್ಣದಿತ್ತು ಅಂದ್ರೆ 6 ತಿಂಗಳಿತ್ತು, ಅವಾಗ ಏನ್ ಮಾಡ್ಬೇಕು, ಬರೀ ತುದಿಗಳನ್ನಷ್ಟೇ ನಾವು ಚೂಟ್ ಹಾಕ್ಬೇಕಾಗುತ್ತೆ, ಚಾಟ್ನಿ ಮಾಡ್ಬೇಕಾಗುತ್ತೆ. ಗುಲಾಬಿಯ ಬೇರು ಸಸಿ ಚಿಗುರುಗಳನ್ನ ರೈತರು ಹೇಗೆ ನಿಯಂತ್ರಣ ಮಾಡ್ಬೇಕು, ರೈತರಿಗೆ ಇದನ್ನು ಒಂದು ಸವಾಲಾಗಿರ್ತದ ಅಥವಾ ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದು ಹೇಗೆ? ಇದ್ರ ಎಡವಿದ್ರೆ ಇದು ಸವಾಲೇ, ಯಾಕಂದ್ರೆ ಸಮಸ್ಯೆ ಏನು ಅಂತ ಅಂದ್ರೆ ಇದು ಕಣ್ಕಸಿ ಮಾಡಿರ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಅಂದ್ರೆ ಕಾಡ್ ಜಾತಿ ಡಾಗ್ ರೋಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ಬೇಕಾದಂತ ನಮ್ಗೆ ಯಾವ್ದು ತಳಿ ಇರುತ್ತೆ ಅದನ್ನ ಕಾಡ್ ಜಾತಿ ಡಾಗ್ ರೋಸ್ ಅಲ್ಲಿ ಟೀ ಆಕಾರದಲ್ಲಿ ಕೊರೆದು ಕಟ್ ಮಾಡಿ ಅದರೊಳಗಡೆ ಕಣ್ಣನ್ನ ಸೇರಿಸಿ ಮೇಲ್ಗಡೆ ಒಂದು ಪಾಲಿಥಿನ್ ಟೇಪ್ ಹಾಕಿ ಅದನ್ನ ರೆಡಿ ಮಾಡಿರ್ತಾರೆ, ಅದೇ ಕಣ್ಕಸಿ. ಅದ್ರಲ್ಲಿ ಏನಾಗುತ್ತೆ, ಈ ಡಾಗ್ ರೋಸ್ ಅಂತ ಏನು, ರೋಸಾ ಮಲ್ಟಿಫ್ಲೋರ ಅಂತ ಹೇಳ್ತೀವಿ ನಾವು, ಈ ಡಾಗ್ ರೋಸ್ ಅಲ್ಲಿ ಏನಾಗುತ್ತೆ, ಕಣ್ಕಸಿ ಭಾಗದಿಂದ ಕೆಳಗಡೆಗೆ ಪದೇ ಪದೇ, ಅಂದ್ರೆ ನೀವು ಏನ್ ಬರೀ 6 ತಿಂಗಳು 1 ವರ್ಷದಲ್ಲಿ ಮುಗಿಯುವಂತ ಸಮಸ್ಯೆ ಅಲ್ಲ ಇದು, 10 ವರ್ಷ ನೀವು ಹಿಡ್ಕೊಂಡ್ರೆ 10 ವರ್ಷನು ಬರ್ತಾ ಇರುತ್ತದೆ. ಅವಾಗ ಅವಾಗ ಕಾಣಿಸ್ತಾ ಇರುತ್ತೆ, ಅಂದ್ರೆ ಬೇರು ಕಾಂಡದಿಂದ ಚಿಗುರು ಬರ್ತಾನೇ ಇರುತ್ತೆ. ಬೇರು ಕಾಂಡದಿಂದ ಚಿಗುರು ಬಂದಾಗ ನಾವೇನ್ ಮಾಡ್ಬೇಕು, ಹೆಬ್ಬೆಟ್ಟಿನಿಂದ ಕೆಳಗಡೆಗೆ ಒತ್ತೋ ಅಂತದ್ದು. ಏನಕ್ಕೆ ಒತ್ತಬೇಕು, ಕೆಲವರು ಏನ್ ಮಾಡ್ತಾರೆ, ಸಿಕ್ಕೇಚರ್ ತಗೊಂಡ್ ಕಟ್ ಮಾಡ್ಬಿಡ್ತಾರೆ, ಸಿಕ್ಕೇಚರ್ ಅಂದ್ರೆ ಕತ್ರಿ, ಆ ಕತ್ರಿ ತಗೊಂಡ್ ಕಟ್ ಮಾಡಿದಾಗ ಇದು ರಕ್ತ ಬೀಜಾಸುರು ಅಂತಾರ, ಇದು ಅಂದ್ರೆ ಒಂದಿದ್ದು 2 ಆಗುತ್ತೆ, 2 ಇದ್ದು 4 ಆಗುತ್ತೆ, 4 ಇದ್ದು 8 ಆಗ್ತಾ ಹೋಗುತ್ತೆ ಕಾಂಡಗಳು. ಕ್ರಮೇಣ ಏನಾಗುತ್ತೆ, ನೀವು ಅದನ್ನು ಬಿಟ್ಟಂಗೆಲ್ಲ ಈ ಮೇಲೆ ಮೂಲ ನೀವೇನು ಕಸಿ ಕಟ್ಟಿರ್ತೀರಿ ಆ ಕಸಿ ಒಣಗೋಕ್ ಶುರು ಆಗುತ್ತೆ, ಇದು ಬೆಳಿಲಿಕ್ಕೆ ಶುರು ಆಗುತ್ತೆ, ಇದು ಅದನ್ನ ತಿನ್ಕೊಂಡ್ಬಿಡುತ್ತೆ. ಹಾಗಾಗಿ ಅದನ್ನ ನೀವು ಪ್ರಾರಂಭದಲ್ಲೇ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಕೆಳಗಡೆಗೆ ತಳ್ಳಬೇಕಾಗುತ್ತೆ. ಅಥವಾ ಕೈಯಲ್ಲಿ ಕಡೆ ತಳ್ಳಕ್ಕೆ ಬಹಳ ಕಷ್ಟ, ಮುಳ್ಳುಗಳು ಜಾಸ್ತಿ ಇದಾವೆ, ಸಿಕ್ಕೇಚರನ್ನೇ ತಗೊಂಡು ಕಟ್ ಮಾಡಬಾರದು, ಹೆಬ್ಬೆಟ್ಟು ಬದಲಾಗಿ ಸಿಕ್ಕೇಚರನ್ನ ಕೆಳಗಡೆ ತಳ್ಳಬೇಕಾಗುತ್ತೆ. ಅವಾಗ ಅದೇನಾಗುತ್ತೆ, ಸೆಪ್ಟಿಕ್ ಆದಂಗಾಗಿ ನೆಕ್ಸ್ಟ್ ಆ ಪಾಯಿಂಟ್ ಇಂದ ಆ ಜಾಗದಿಂದ ಕಾಂಡಗಳು ಬರೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ ಸಾಧ್ಯವಾಗ್ತದೆ. ಈ ಗುಲಾಬಿಯಲ್ಲೂ ಕೀಟಬಾಧೆ ರೋಗಬಾಧೆಗಳು ಉಂಟಾ ಸರ್, ಏನೇನು ಬರಬಹುದು? ಹಾ ಹೌದು ಸರ್, ಗುಲಾಬಿಯಲ್ಲಿ ಕೀಟಬಾಧೆ ರೋಗಬಾಧೆ ಯಥೇಚ್ಛವಾಗಿ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ರೈತರು ಹೇಳ್ತಾರೆ, ಯಾಕಂದ್ರೆ ಬೇರೆ ಟೈಮಲ್ಲಿ ಕೀಟಕ್ಕೆ ಮತ್ತೆ ರೋಗಕ್ಕೆ ಸುಮಾರಷ್ಟು ಆಹಾರ ಇರುತ್ತೆ. ಕೀಟಕ್ಕೂ ಆಹಾರ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಚಳಿಗಾಲದಲ್ಲಿ ಒಂದು ಮಟ್ಟಕ್ಕೆ ಸಿಗುತ್ತೆ. ಬೇಸಿಗೆಯಲ್ಲಿ ಏನಾಗುತ್ತೆ, ಎಲ್ಲೂ ಹೊರಗಡೆ ಪ್ರದೇಶದಲ್ಲಿ ಅದಕ್ಕೆ ಆಹಾರ ಸಿಗಲ್ಲ, ಎಲ್ಲದು ಕೀಟಗಳು ಇಲ್ಲೇ ಲಗ್ಗೆ ಇಡ್ತಾವೆ. ಅದು ಎಸ್ಪೆಷಲಿ ರಸ ಹೀರೋ ಕೀಟಗಳು, ಥ್ರಿಪ್ಸ್ ಅಂತ ಏನ್ ಹೇಳ್ತೀವಿ, ಇದು ಸ್ವಲ್ಪ ಜಾಸ್ತಿ. ಸೊ ಥ್ರಿಪ್ಸ್ ಸ್ವಲ್ಪ ಜಾಸ್ತಿ ಬರುವಂತದ್ದು. ಆಮೇಲೆ ಈ ಥ್ರಿಪ್ಸ್ನ ನಾವು ಕಂಟ್ರೋಲ್ ಮಾಡಬಹುದು, ಅಂದ್ರೆ ನಾವು ಯಾವ್ದಾದ್ರು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಹೇಳಿ, ಅಂದ್ರೆ ಡೈಮಿಥೇಟ್ ಮಾಡೋದು ಅಥವಾ ಮಾನೋಕ್ರೋಟೋಫಾಸ್ ಅಥವಾ ಫಾಸ್ಫೋಮಿಡಾನ್, ಈ ಕೀಟನಾಶಕಗಳನ್ನ ಉಪಯೋಗಿಸಿ ನಾವು ಅದನ್ನ ಕಂಟ್ರೋಲ್ ಮಾಡಬೇಕು. ಅದು ಬಿಟ್ಟರೆ ಹೇನು, ಇದು ಕೂಡ ಒಂದು ರಸ ಹೀರೋ ಕೀಟಾನೆ. ಆಮೇಲೆ ಹೂ ತಿನ್ನೋ ಹುಳ ಅಂತ ಬರುತ್ತೆ, ಅಂದ್ರೆ ಇದು ರೇಷ್ಮೆ ಹುಳ ತರ ಹೂಗಳನ್ನೆಲ್ಲ ತಿನ್ನುತ್ತೆ, ಎಲೆಗಳನ್ನೆಲ್ಲ ತಿನ್ನುತ್ತೆ, ಇದು ಕೂಡ ಇದರಲ್ಲಿ ಕಾಣಿಸುತ್ತೆ. ಆಮೇಲೆ ಈ ರೋಗಗಳು ಅಂತ ಅಂತ ಅಂದ್ರೆ ಬೂದು ರೋಗ ಬಹಳ ಕಾಮನ್ ಗುಲಾಬಿಗಳಲ್ಲಿ. ಆ ಈ ಬೂದು ರೋಗ ಬರುತ್ತೆ, ಈ ಬೂದು ರೋಗಕ್ಕೆ ನಾವು ಕಾರ್ಬನ್ಡೈಸಿಮ್ ಹಾಕುವಂಥದ್ದು ಅಥವಾ ಸಾಫ್, ಎರಡು ಮಿಕ್ಸ್ ಇರುತ್ತೆ, ಸಾಫ್ನ ಹಾಕುವಂಥದ್ದು. ಆಮೇಲೆ ಟೊಂಗೆ ಒಣಗುವ ರೋಗ ಬಹಳ ಕಾಮನ್ ಸಮಸ್ಯೆ ಇದು. ಏನಂತ ಅಂದ್ರೆ ರೈತರು ಚಾಟ್ನಿ ಮಾಡೋ ಟೈಮಲ್ಲಿ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರೆ ಇಡೀ ಗಿಡಗಳನ್ನ ಕಳ್ಕೊಂಡು, ಅಂದ್ರೆ ಅವರು ಚಾಟ್ನಿ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಗೆ ಶಿಲೀಂಧ್ರ ಎಫೆಕ್ಟ್ ಆಗಿರುವಂತ ಗಿಡ ಇರುತ್ತೆ, ಫಂಗಸ್ ಎಫೆಕ್ಟ್ ಆಗಿರುವಂತ ಗಿಡ, ಆ ಗಿಡನ ಕಟ್ ಮಾಡಿ ಅದೇ ಸಿಕ್ಕೇಚರ್ನ ಇನ್ನೊಂದು ಗಿಡಕ್ಕೆ ಯೂಸ್ ಮಾಡಿ ಕಟ್ ಮಾಡಿದ್ರೆ ಶಿಲೀಂಧ್ರ ಬೇರೆ ಗಿಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಓಹೋ ವರ್ಗಾವಣೆ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಪದೇ ಪದೇ ಅಂದ್ರೆ ಒಂದು ಸಾಲು ಚಾಟ್ನಿ ಮಾಡಿದ್ದಾದ್ಮೇಲೆ ಆ ಇದನ್ನ ಏನು ಸಿಕ್ಕೇಚರ್ನ ಶಿಲೀಂಧ್ರ ದ್ರಾವಣದಲ್ಲಿ ಎತ್ತಿ ಮತ್ತೆ ಇನ್ನೊಂದು ಸಾಲನ್ನ ಪ್ರಾರಂಭಿಸ್ಬೇಕಾಗುತ್ತೆ. ಇಷ್ಟಾಗ್ಯೂ ಕೂಡ ಚಾಟ್ನಿ ಎಲ್ಲ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಬೋರ್ಡ ದ್ರಾವಣ ತಯಾರಿಸ್ಕೋಬೇಕು, ಇಲ್ಲ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕವನ್ನು ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಎಲ್ಲದಕ್ಕೂ ಸವರ್ಕಂತ, ಎಲ್ಲೆಲ್ಲಿ ಕಟ್ ಮಾಡಿದ್ರೆ ಸವರ್ಕಂತ ಬರ್ಬೇಕು. ಇದು ಸಾಧ್ಯವಾಗ್ಲಿಲ್ವಾ, ಸ್ಪ್ರೇನ್ ಆದ್ರೂ ಮಾಡ್ಬೇಕಾಗತ್ತೆ, ಏನು ಶಿಲೀಂಧ್ರ ನಾಶಕವನ್ನ ಅವರು ಸ್ಪ್ರೇನ್ ಆದ್ರೂ ಮಾಡ್ಬೇಕಾಗತ್ತೆ. ಇಲ್ಲೆಲ್ಲಾರು ಒಂದು ಸಣ್ಣ ತಪ್ಪಾದ್ರೂ ಕೂಡ ಅವ್ರು ಗಿಡವನ್ನ ಇಡೀ ತೋಟನೇ ಹೋಗ್ತಾ ಬರುತ್ತೆ. ಗುಲಾಬಿ ಹೂಗಳನ್ನ ಕೊಯ್ಲು ಮಾಡುವ ವಿಧಾನದ ಬಗ್ಗೆ, ಒಂದು ಎಕರೆ ಪ್ರದೇಶದಲ್ಲಿ ರೈತ ಬೆಳೀತಾ ಇದ್ದಾನೆ ಅಂದ್ರೆ ಎಷ್ಟು ಇಳುವರಿಯನ್ನ ತನ್ನ ನಿರೀಕ್ಷೆ ಮಾಡ್ಕೋಬಹುದು, ಅದು ಲಾಭದ ನಿರೀಕ್ಷೆ ಎಷ್ಟು ಇಟ್ಕೊಳ್ಬಹುದು? ಈಗ ಹೆಂಗೆ ಅಂತ ಅಂದ್ರೆ, ಈಗ ಒಬ್ಬ ರೈತ ಎಲ್ಲದೂ ಆಲ್ಮೋಸ್ಟ್ ನಿಯರೆಸ್ಟ್ ಮಾರ್ಕೆಟ್ ಇರುತ್ತೆ, ಹತ್ರದ ಮಾರ್ಕೆಟ್ ಆದ್ರೆ ಅವನು ಬೆಳಿಗ್ಗೆನೆ ಕೊಯ್ಬೇಕಾಗುತ್ತೆ, ಸ್ವಲ್ಪ ದೂರದ ಮಾರ್ಕೆಟ್ ಆದ್ರೆ ಸಾಯಂಕಾಲ ಅವನು ಕೊಯ್ದು ದೂರದ ಮಾರ್ಕೆಟ್ಗೆ ರಾತ್ರಿ ಎಲ್ಲ ಪ್ರಯಾಣ ಬೆಳೆಸಿ ಕಳಿಸ್ಬೇಕಾಗತ್ತೆ. ಆಮೇಲೆ ಕೊಯ್ಲಿನ ವಿಧಾನ ಅಂತ ಅಂದ್ರೆ, ಇದು ಸಿಕ್ಕೇಚರ್ ಯೂಸ್ ಮಾಡ್ಬೇಕಾಗತ್ತೆ. ಸಿಕ್ಕೇಚರ್ ಯಾವತ್ತೇ ಆಗ್ಲಿ ಶಾರ್ಪ್ ಇರಬೇಕು, ಕತ್ರಿಗಳನ್ನ ಯೂಸ್ ಮಾಡಬಹುದು ಬಟ್ ಆದ್ರೆ ನಾವು ಸಿಕ್ಕೇಚರ್ನ ನಾವು ರೆಕಮೆಂಡ್ ಮಾಡ್ತೀವಿ, ಅದು ಶಾರ್ಪ್ ಇರಬೇಕು. ಸಮಸ್ಯೆ ಏನಾಗುತ್ತೆ, ಅದು ಶಾರ್ಪ್ ಇಲ್ಲ, ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಂಡ ಆಗಿದ್ರೆ ಏನಾಗುತ್ತೆ, ಸೆಪ್ಟಿಕ್ ಹಾಕ್ ಅಂತ ಬರುತ್ತೆ, ಸರಿಯಾಗಿ ಕ್ಲೀನಾಗಿ ಕಟ್ ಮಾಡೋದಿಲ್ಲ. ಹಾಗಾಗಿ ಸಿಕ್ಕೇಚರ್ ಮುಖಾಂತರ ನಾವು ಕಟ್ ಮಾಡುವಂಥದ್ದು. ಆಮೇಲೆ ಇದು ಏನು ಕಟ್ ಮಾಡಿದ ಆದಮೇಲೆ ಅದನ್ನು ಒಂದು ಒದ್ದೆ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಒಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ನಾವು ಮಾರುಕಟ್ಟೆಗೆ ಕಳಿಸ್ಬೋದು. ಆಮೇಲೆ ಇಳುವರಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ 2-2.5 ಲಕ್ಷ ಹೂಗಳು ಬರುತ್ತೆ. ಅಂದ್ರೆ ಒಂದು 7.5-10 ಟನ್ ಹೂಗಳು ಬರುತ್ತೆ ಪ್ರತಿ ಕೆಜಿಗೆ. ಎಷ್ಟೇ ಮಾರ್ಕೆಟ್ ಡೌನ್ ಇದ್ರೂ ಕೂಡ 100-120 ರೂಪಾಯಿ ಅಂತ ರೈತರಿಗೆ ಪ್ರತಿ ಕೆಜಿಗೆ ಸಿಗುತ್ತೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಏನಿಲ್ಲ ಅಂತ ಅಂದ್ರೂ ಒಂದು 7-10 ಟನ್ ಒಳ್ಳೆ ಮೇಂಟೈನ್ ಮಾಡಿರುವಂತ ತೋಟಗಳಲ್ಲಿ 7-10 ಟನ್ ತನಕ ಇಳುವರಿ ಪಡಿಬಹುದು. ರೈತರು ಯಾವ್ಯಾವ್ದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅಂದ್ರೆ ಆರಂಭದಲ್ಲಿ ಕೃಷಿ ಮಾಡ್ಬೇಕು ಅನ್ನೋದಾದ್ರೆ ಯಾವ್ಯಾವ್ದಕ್ಕೆ ವೆಚ್ಚ ಆಗುತ್ತೆ? ಪ್ರಪ್ರಥಮವಾಗಿ ಅವರು ನೀರಾವರಿ ವ್ಯವಸ್ಥೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ, ಡ್ರಿಪ್ ಇರಿಗೇಷನ್ ಗೆ ತೋಟಗಾರಿಕಾ ಇಲಾಖೆ ಒಳಗಡೆ ಸಬ್ಸಿಡಿ ಇದೆ. ಎಲ್ಲದನ್ನು ಅವರೇ 100% ಅವರು ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. 50-100% ಸಬ್ಸಿಡಿ ತನಕನೂ ಇರುತ್ತೆ. ಡ್ರಿಪ್ ಇರಿಗೇಷನ್ ಗೆ ಅವರು ಖರ್ಚು ಮಾಡಬೇಕಾಗುತ್ತೆ. ಇನ್ನೊಂದೇನು ಅಂತ ಅಂದ್ರೆ ಸಸಿಗಳನ್ನ ಪರ್ಚೇಸ್ ಮಾಡೋದು, ಅಂದ್ರೆ ಸಸಿಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಸಿಗಳು 8-12 or 13 rupees ಪ್ರತಿ ಗಿಡಕ್ಕೆ. ಅಂದ್ರೆ ಅದು ವೆರೈಟಿ ಮೇಲೆ ಆಗುತ್ತೆ. ಹಳೆ ವೆರೈಟಿ ಆದ್ರೆ 8 or 9 rupees ಸಿಗುತ್ತೆ. ಕೆಲವೊಂದು ಹೊಸ ವೆರೈಟಿ ಆದ್ರೆ 15 rupees ತನಕ ಹೇಳ್ತಾರೆ ಆ ಸಸಿಗಳಿಗೆ ಖರ್ಚು ಮಾಡುವಂಥದ್ದು. ಆಮೇಲೆ ಗೊಬ್ಬರ, ಕೀಟನಾಶಕಗಳು, ನಾನು ಅವ್ರು ಹೇಳಿದ ಕೀಟನಾಶಕಗಳು ಕೀಟಗಳಿಗೆ ಬಾಧೆ ಜಾಸ್ತಿ ಇರುತ್ತೆ. ಕೀಟನಾಶಕಗಳನ್ನ ಖರೀದಿ ಮಾಡೋದು ಸ್ವಲ್ಪ ಖರ್ಚು ಇರುತ್ತೆ, ಬಟ್ ಲಾಭ ಅಧಿಕವಾಗಿ. ಹೊಸ ತಲೆಮಾರಿನ ಯುವಕರು ಕೃಷಿಯಲ್ಲಿ ತೊಡಗಿಕೊಳ್ಳುವರು ಈ ಕೃಷಿಗೆ ಮುಂದಾಗಬೇಕು ಅಂದ್ರೆ ಅವ್ರಿಗೆ ತರಬೇತಿ ಈ ತರದೆಲ್ಲ ಇರ್ತದ? ಹೇಗೆ? ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ತಪ್ಪು ಮಾಡುವ ಪ್ರಮೇಯ ಇರುತ್ತೆ. ಇದು ಮಾಮೂಲಿ ಬೇರೆ ಬೆಳೆಗಳಂತ ಬೆಳೆಗಳಲ್ಲ, ಬೀಜದಲ್ಲಿ ಮಾಡುವಂತ ಬೆಳೆಗಳು, ಜಸ್ಟ್ ಬಿತ್ತನೆ ಮಾಡಿ ಕೊಯ್ಲು ಮಾಡುವಂತ ಬೆಳೆ ಅಲ್ಲ ಇದು. ಇದರಲ್ಲಿ ಸ್ವಲ್ಪ ಕೌಶಲ್ಯ ಜಾಸ್ತಿ ಬೇಕಾಗುತ್ತೆ, ಸ್ಕಿಲ್ ಹಿಡಿದು. ಅಂದ್ರೆ ಇಲ್ಲ ಅಂದ್ರೆ 8-10 ವರ್ಷ ಇಟ್ಕೋಬೇಕಾಗುತ್ತೆ. ಸ್ಕಿಲ್ ಇಲ್ಲ ಅಂತ ಅಂದ್ರೆ ಬಹಳ ಬೇಗ ಕ್ರಾಪ್ ಗಳನ್ನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದಕ್ಕೆ ಕೌಶಲ್ಯದ ಅವಶ್ಯಕತೆ ಇರುತ್ತೆ. ಸೊ ಅವರು ತರಬೇತಿ ಪಡಿಬೇಕಾಗುತ್ತೆ. ಒಳ್ಳೇದು ಹರ್ಷವರ್ಧನ್ ಸರ್, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇದುವರೆಗೂ ಗುಲಾಬಿ ಬೇಸಾಯ ಕ್ರಮಗಳ ಬಗ್ಗೆ, ಅದರ ಮಾರುಕಟ್ಟೆ, ಅದನ್ನು ಹೇಗೆ ಪೋಷಣೆ ಮಾಡಬೇಕು, ಕಟಾವು ಮಾಡುವಂಥ ವಿಚಾರಗಳಾಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮುನಿರಾಬಾದಿನ ತೋಟಗಾರಿಕೆ ಮಹಾವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಹರ್ಷವರ್ಧನ್ ಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಮಣ್ಣಿನಲ್ಲಿ ಸಾವಯವ ವಸ್ತುವನ್ನು ಹೆಚ್ಚಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ. 1 ಎಕರೆ ಜಮೀನಿನ ಮೇಲ್ಭಾಗದಲ್ಲಿ 1/2 ಅಡಿಯ ಮಣ್ಣು 10 ಲಕ್ಷ ತೂಗುತ್ತದೆ. ಇದರಲ್ಲಿ 1/4 ಕೆಜಿ ಸಾವಯವ ವಸ್ತು, 5 ಕಿಲೋಗ್ರಾಂ ಸಾವಯವ ಪದಾರ್ಥ ಕಳೆಯುವುದರಿಂದ ದೊರೆಯುತ್ತದೆ. ಒಟ್ಟು ಮಣ್ಣಿನ 1% ಸಾವಯವ ವಸ್ತು ಇರಬೇಕಾದರೆ 1 ಲಕ್ಷ ಕಿಲೋಗ್ರಾಂ ಅಥವಾ 100 ಟನ್ ಸಾವಯವ ಪದಾರ್ಥ ಪ್ರತಿ ಎಕರೆಗೆ ಆಗಾಗ ಹಾಕುತ್ತಿರಬೇಕಾಗುತ್ತದೆ. ಮಣ್ಣಿನಲ್ಲಿ ಸಾವಯವ ವಸ್ತು 2%-10% ಮತ್ತು 90%-98% ಇತರ ಖನಿಜಾಂಶಗಳಿಂದ ಕೂಡಿರುತ್ತದೆ. ಆದರೆ ಕೃಷಿ ಭೂಮಿಯಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಈಗ ಇನ್ನೂ ಕಡಿಮೆಯೇ ಆಗಿದೆ. ಸಾವಯವ ವಸ್ತುವಿನ ಒಟ್ಟು ಪ್ರಮಾಣದ 60% ಇಂಗಾಲ ಇರುತ್ತದೆ, 40% ಇತರ ಲವಣಾಂಶಗಳಿರುತ್ತವೆ. ಹೀಗಾಗಿ ಮಣ್ಣಿನ ಇಂಗಾಲದ ಪ್ರಮಾಣ 0.5-10% ಇರುತ್ತದೆ. 1-2% ಇಂಗಾಲ ಹೊಂದಿದ ಮಣ್ಣು ಫಲವತ್ತಾಗಿರುತ್ತಿದ್ದು ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ವಿವಿಧ ಮೂಲಗಳಿಂದ ಬರುವ ಕಾಂಪೋಸ್ಟ್, ಪ್ರಾಣಿಗಳಿಂದ ದೊರೆಯುವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಭೂಮಿಗೆ ಹಾಕುವುದರಿಂದ ಮಣ್ಣಿನ ಸಾವಯವ ವಸ್ತುವನ್ನು ಹೆಚ್ಚಿಸಲು ಸಾಧ್ಯ. ಕೃಷಿಗೆ ಮಣ್ಣಿನ ಸಾವಯವ ವಸ್ತುವಿನ ಪ್ರಮಾಣ ಉತ್ತಮವಾಗಿರಬೇಕು. ಇದರ ಮೇಲೆ ಯಾವ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಆಧುನಿಕ ಕೃಷಿ ಮಾಡುತ್ತೇವೋ ಅದು ಬೇರೆ. ಯಾವುದೇ ಕಸುಬಿಗೆ ಮೂಲ ವಸ್ತು ಇದ್ದ ಹಾಗೆ ಕೃಷಿಗೆ ಭೂಮಿ, ನೀರು, ಸಾವಯವ ವಸ್ತುಗಳು ಇವು ಇರದೆ ಕೃಷಿ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂಲ ವಸ್ತುಗಳಲ್ಲಿ ಒಂದಾದ ಸಾವಯವ ವಸ್ತುವಿನ ಬಳಕೆ ಈಗ ಕಡಿಮೆಯಾಗುತ್ತಿದ್ದು ಸಮಸ್ಯೆ ಎದುರಾಗುತ್ತಿದೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿಯ ಸಮಾನತೆಯನ್ನು ಕಾಯ್ದುಕೊಂಡಂತೆ ಮಣ್ಣಿನ ಇಂಗಾಲವನ್ನು ಬೆಳೆ ಬೆಳೆಯುವುದರ ಮುಖಾಂತರ ಕಡಿಮೆಗೊಳಿಸುವಂತೆ, ಅದೇ ಸಮ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಕೆ ಮುಖಾಂತರ ಮಣ್ಣಿಗೆ ಅದರ ಪೂರೈಕೆಯಾದಾಗ ಫಲವತ್ತತೆ ಉಳಿದು ನಿರೀಕ್ಷಿತ ಮಟ್ಟದ ಇಳುವರಿ ಬರುತ್ತದೆ.

ಗೊಬ್ಬರ ನೀರಾಗ ಕಲಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕಲಸಲೇಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು.